ಜೋಡೆತ್ತು ಬೆಳ್ಳಿ ಬಾರಿ ಕೊಲು ಕಾಳು ತುಂಬಿದ ಕೆನೆಯ ಕಣಕಾಕಿ ಬೆಳ್ಳನ್ನ ಜೋಡೆತ್ತು ಬೆಳ್ಳಿ ಬಾರಿ ಕೊಲು ಕಾಳು ತುಂಬಿದ ಕೆನೆಯ ಕಣಕಾಕಿ ಕಾಳು ತುಂಬಿದ ಕೆನೆಯ ಕಣಕಾಕಿ ಮುಂಜಾನೆ ಹಂತಿ ಹುಡ್ಯಾರೋ ಹರುಷಾದಿ ಹಂತಿ ಹುಡ್ಯಾರೋ ಹರುಷಾದಿ ಹತ್ತು ಹೂವಿನ ಸೀರೆ ತೆಕ್ಕಿ ತುಂಬಾ ನಿನಗೆ ಬಿಚ್ಚಿ ಹರಿವ್ಯಾಳ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಕರಿಯತ್ತು ಕಾಳಿಂಗ